ಪಾಟೀ ದಡಿ ಕಲ ಪಿಯಾನೆನಿ ಮೆತ್ಗುಣಯನ್ನಲ ಒಬೆ ಗುಣ ಸಿಹಿ ಕರ ದಯಾವೆನಿ ಸಾಗರ ಎನ್ ಹೊಬ ಆದರೆನ್ ಸನ ತುಟು ಕರಲ ಸಾಗರೆನ್ ಒಂದ ಹಿತರ ಕಲ ನಿರಿಂದ ಕುಸೆ ಮಹಾ ವಚಿಂದ ಕುಸೆ ಅಪನಿವಸೆ ಸಂಪತ ರಕಲ ಜೀವಿತಯಕ ಪರಮುನ ಅಂದೋನ ಉದುಯಾಪತ ವೆತ ಸಿತ ರಂದವಾ ಯಾನೆನಿ ಮೇ ಒಬೆ ಗುಣ ನಂ ಸಮಗೆ ಪಿಯಾಗೆ ಗುಣನು ಕಿಯಂ ಮಾಹತಿ ದಡಿ ಕಲ ಪಿಯಾನೆನಿ ಒಬೆ ಗುಣ ಸಿಹಿ ಕರ ದಯಾವೆನಿ ಸಾಗರ ಎನ್ ಹೊಬವಾ